ಪಿಟಿಷನ್ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ವರ್ಷದ ಸಂಭ್ರಮಾಚರಣೆಗೆ ರಾಜ್ಯ ಸಜ್ಜು, ಬೆಂಗಳೂರು, ಹುಬ್ಬಳ್ಳಿ, ಕೊಡಗಿನಲ್ಲಿ ಬಿಗಿ ಭದ್ರತೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಗೆ ಮೊದಲ ಆದ್ಯತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ನ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ. ಕೋಗಿಲು ಬಡಾವಣೆಯಲ್ಲಿದ್ದ ಅಕ್ರಮ ನಿವಾಸಿಗಳಿಗೆ ನಿವೇಶನ, ಸರ್ಕಾರದ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ಅಸಮಾಧಾನ. ಇಲ್ಲಿಗೆ ವಾರ್ತಾ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಈಗ ನಡೆಯುತ್ತ ಹಾಗೆ ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತರಕಾರಿ ಬೆಳೆಗಳು ಮತ್ತು ಬೀಜೋತ್ಪಾದನಾ ಚಟುವಟಿಕೆಗಳ ಅನುಭವಗಳು ಕುರಿತು ಕೊಪ್ಪಳ ಜಿಲ್ಲೆಯ ಹೊಸೂರು ಗ್ರಾಮದ ರೈತರಾದ ಶ್ರೀ ವಿರುಪಣ್ಣ ಗುಳಿಕಿಯವರೊಂದಿಗಿನ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಹಾಗೂ ಕೃಷಿ ಗೀತೆಗಳನ್ನು ಆಲಿಸುವಿರಿ. ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ. ಹಾಯ್, ಏನೇ ಇಷ್ಟೊಂದು ಸ್ಮಾರ್ಟ್ ಆಗಿ ಬಿಟ್ಟಿದ್ಯಾ? ಏನೇ ನಿನ್ನ ಸೌಂದರ್ಯದ ಗುಟ್ಟು? ಏನಿಲ್ಲ ಕಣೆ, ಎಲ್ಲ ಈಸಿ. ಚಿಂತೆ ಮಾಡಬಾರ್ದು, ಯಾವಾಗ್ಲೂ ವ್ಯಾಯಾಮ ಮಾಡ್ತಾ ಇರ್ಬೇಕು. ಅಲ್ಲದೆ ಹಸಿರು ತರಕಾರಿಗಳನ್ನು ಅಂದ್ರೆ ವಿಟಮಿನ್ ಸಿ ಯುಕ್ತ ಉತ್ತಮ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸ್ತಾ ಇರ್ಬೇಕು. ಶುದ್ಧ ಸುರಕ್ಷಿತ ಆಹಾರ ಬಳಸಿರಿ. ನಮ್ಮ ಆರೋಗ್ಯ ನಮ್ಮ ಹೊಣೆ. ರೈತ ಬಾಂಧವರೇ, ಈಗ ಕೇಳಿ ತರಕಾರಿ ಬೆಳೆಗಳು ಮತ್ತು ಬೀಜೋತ್ಪಾದನಾ ಚಟುವಟಿಕೆಗಳ ಅನುಭವಗಳು ಕುರಿತು ಕೊಪ್ಪಳ ಜಿಲ್ಲೆಯ ಹೊಸೂರು ಗ್ರಾಮದ ರೈತರಾದ ವಿರುಪಣ್ಣ ಗುಳಿಕಿಯವರೊಂದಿಗಿನ ಸಂದರ್ಶನವನು. ಆಕಾಶವಾಣಿ ಹೊಸಪೇಟೆ. ಕೃಷಿ ಜೊತೆಗೆ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳು ಮತ್ತು ಬೀಜೋತ್ಪಾದನಾ ಚಟುವಟಿಕೆಗಳ ಕುರಿತು ಕೊಪ್ಪಳ ಜಿಲ್ಲೆ ಹೊಸೂರು ಗ್ರಾಮದ ರೈತರಾದ ಶ್ರೀ ವಿರಪಣ್ಣ ಗುಳಕಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತರಾಗಿರ್ತಕ್ಕಂತಹ ವಿರುಪಣ್ಣ ಗುಳಕಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ವಿರುಪಣ್ಣ ಅವರೇ. ನಮಸ್ಕಾರ ಸರ್. ವಿರುಪಣ್ಣ ಗುಳಕಿ ನಿಮ್ಮ ಹೆಸರು? ಹೌದು ಸರ್. ಗುಳಕಿ ಅಂದ್ರೆ ಏನು, ಊರ ಹೆಸರು ಅಥವಾ ಏನು? ಅದು ನಮ್ದು ಯಜಮಾನ್ರ ಅಜ್ಜಮುತ್ತಿನ ಕಾಲಕ್ಕ ಕೂಡ ಗುಳಕಿ ಅಂತಾನೆ ಬಂದಿದೆ ಸರ್. ಗುಳಕಿ ಅಂತ ಊರಿತ್ತ ಹೇಗೆ ಅದು? ಅದು ಅಡ್ಡೆಸರು ಹಿರಿಯರಿಗೆ ಗೊತ್ತು ಸರ್, ಅದು ನಮ್ಗೆ ಏನು ಗೊತ್ತಿಲ್ಲ ಸರ್. ಎಷ್ಟು ಮನೆಗಳಿದ್ವು ಗುಳಕಿ? ಗುಳಕಿ ಒಂದು ಕನಿಷ್ಠ ಅಂದ್ರೆ ಒಂದು ಐದಾರು ಮನೆ ಮೇಲೆ ಅದ ಸರ್. ನೀವೆಲ್ಲ ಅಣ್ಣತಂಬಳ? ಅಣ್ಣತಂಬಳ ಸರ್. ಒಂದು ಗಡ್ಡೆ ಅದು ಆಕ್ಚುಲಿ? ಹೌದು ಸರ್, ಗಡ್ಡೆ ಐತೆ ಸರ್. ನಿಮ್ದೊಂದು ಗಡ್ಡೆ ಅದು? ಒಂದು ಗಡ್ಡೆ. ಅಂದ್ರೆ ಅದು ಒಂಥರ ಬೆಡಗು? ಬೆಡಗ ಸರ್. ಗುಳಕಿ ಅಂದ್ರೆ? ಹ್ಞೂ ಸರ್. ಸರಿ, ಮೂಲತಃ ನಿಮ್ಮ ಕುಟುಂಬ ಸಂಪೂರ್ಣವಾಗಿ ಕೃಷಿ ಮೇಲೆ ಅವಲಂಬಿತನ? ಹೌದು ಸರ್. ಕೃಷಿ ಅದ್ರ ಆಚೆ ಬೇರೆ ಏನಾದ್ರ ವ್ಯವಹಾರಗಳು? ಬೇರೆ ಏನಿಲ್ಲ ಸರ್, ಕೃಷಿ ಒಳಗ ನಮ್ದು ವ್ಯವಸಾಯ ಸರ್. ಕೃಷಿ ಜೊತೆಗೆ ಹೈನುಗಾರಿಕೆ ಇದೆಯಾ? ಹೈನುಗಾರಿಕೆ ಇಲ್ಲ ಸರ್. ಪಶು ಸಾಕಾಣಿಕೆ ಬೇರೆ ಏನಿಲ್ಲ? ಪಶು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಅವೆಲ್ಲ ಇಲ್ಲ ಸರ್. ದನ ಒಂದು ಎರಡು, ಆಕಳ ಎರಡು, ಎತ್ತು ಇವೆಲ್ಲ. ವ್ಯವಸಾಯಕ್ಕೆ ಏನ್ ಬೇಕು ಅಷ್ಟೇ ಇಟ್ಕೊಂಡಿದ್ವಿ ಸರ್. ಎರಡು ಎತ್ತು, ಎರಡು ಆಕಳ ಎಲ್ಲ ಇದೆ. ನಿಮ್ಮ ತಂದೆಯವರ ಕಾಲಘಟ್ಟದ ಕೃಷಿ ಹೇಗಿತ್ತು ಅಂತ? ಅವಾಗ ನೋಡ್ರಿ ಸರ್, ಅವಾಗ ಎಲ್ಲ ಬಹಳ ಕಷ್ಟಪಟ್ಟಿದ್ದಾರೆ ಸರ್. ಅವರು ಅವಾಗಿನ ವಿಚಾರದಾಗ ಬಹಳ ಅನುಭೋಗ, ಅವ್ರು ಮಾಡಿದಂತ ಅನುಭೋಗ ನಮ್ಗ ಮಾಡಕ್ ಆಗಲ್ಲ ಸರ್. ಅದೇ ಈಗಿನ ವಾತಾವರಣನ ಬೇರೆ ಸರ್, ಈಗಿಂದ ಇದನ್ನ ಬೇರೆ ಸರ್. ಏನ್ ಬೆಳಿತಿದ್ರು ಆಗೆಲ್ಲ? ಅವಾಗ ನಮ್ಮ ತಂದೆಯವ್ರ ಕಾಲಕ್ಕ ಅವೆಲ್ಲ ಜೋಳ. ಅವಾಗ ನೀರಾವರಿ ಇದ್ದಿಲ್ಲ ಸರ್, ಹೊರಭೂಮಿ ಸರ್. ಮಳೆಯಾಶ್ರಿತ? ಹ್ಞೂ ಸರ್. ಮಳೆ ಬಂದ್ರೆ ಮಾತ್ರ ಬೆಳೆ ಅಷ್ಟೇ ಸರ್. ಇವಾಗ ಏನ್ ಮಾಡಿದ್ವಿ, ಇವಾಗ ನಾವು ಬೋರ್ ಇರೋ ಬೋರ್ವೆಲ್ ಹಾಕ್ಸ್ಕೊಂಡು ನೀರಾವರಿ ಮಾಡ್ಕೊಂಡಿದ್ ಸರ್. ಅವಾಗ ಬರೀ ಮಳೆ ಆಶ್ರಿತನೇ ಭೂಮಿ ಇದ್ದಿದ್ರಿಂದ ಯಾವ್ಯಾವ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ರು ಅಂತ? ಜೋಳ, ಆಮೇಲೆ ತೊಗರೆ, ಔಡ್ಲ, ಆಮೇಲೆ ಚವಳಿ, ಅವು ಇವು ಎಲ್ಲ ಬೆಳೀತಿದ್ವಿ ಸರ್. ತರಕಾರಿ ಬೆಳೆಯೋದು ನಿಮ್ಮ ತಂದೆಯವ್ರ ಕಾಲದಿಂದಲೂ ಇದೆ? ಅವ್ರ ಕಾಲದಾಗ ಇದ್ದಾನೆ ಇದೆ ಸರ್. ಏನೇನು ತರಕಾರಿಗಳು ಬೆಳೀತೀರಿ? ಬದ್ನೆ, ಟೊಮಾಟೊ, ಮೆಣಸಿನ ಗಿಡ, ಆಮೇಲೆ ಹೀರಿಕಾಯಿ, ಇವೆಲ್ಲ ಬೆಳಿತೀವಿ ಸರ್. ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ತರಕಾರಿ ಬೆಳೆಯೋದಕ್ಕೆ ಶುರು ಮಾಡಿದ್ರಿ ನೀವು? ಅದು ನೋಡ್ರಿ ಸರ, ಈಗ ಮಾಡ್ತಾ ಮಾಡ್ತಾ ಒಂದ್ ಸ್ವಲ್ಪ ಇದೆಲ್ಲ ಏನು ಲಾಸ್ ಆಗಕೈತಿ ಬಿಟ್ವಲ್ ಸರ್. ಆ ವಿಚಾರದಾಗ ಸುಮ್ನೆ ಇವು ಮಾಡಿದಂಗೆಲ್ಲ ಇದಾಗ್ತಾವ ಅಂತ ಹೇಳಿ ಹಾಗೆ ಸುಮ್ನೆ ಒಂದು ಎರಡು ಎಕರೆ ಒಳಗ ಅದೆಲ್ಲ ತರಕಾರಿ ಮಾಡ್ಕೊಂಡು ಹೋಗ್ತೀವಿ ಸರ್. ಅಂದ್ರೆ ಬೇರೆ ಬೇರೆ ಕೃಷಿಯಲ್ಲಿ ಲಾಸ್ ಆಗಿದೆ. ಹಾಗೆ ತರಕಾರಿಗಳನ್ನು ಬೆಳೀತಾ ಇದ್ರೆ ಅದ್ರ ಜೊತೆಗೆ ಲಾಭ ಇರ್ತದೆ. ಹೌದು ಸರ್. ಯಾವಾಗ್ಲಿಂದ ಬೆಳಿಲಿಕ್ಕೆ ಶುರು ಮಾಡಿದ್ರಿ ತರಕಾರಿಗಳು? ಈಗ ಒಂದು ಕನಿಷ್ಠ ಅಂದ್ರೆ ಒಂದ್ ಎರಡು ಮೂರು ವರ್ಷ ಆಯ್ತು ಸರ್. ಹಂಗೆ ಸಣ್ಣಗೆ ಅಂದ್ರೆ ಅವಾಗ ನಮ್ಮ ಈಗ ಎರಡು ಎಕರೆದೊಳಗ ನಾಲ್ಕ ಎಕರೆ ಆಸ್ತಿ ಇದೆ ಸರ್. ನಮ್ಮ ನಾಲ್ಕ ಎಕರೆದೊಳಗ ಎರಡು ಎಕರೆ ಸೀಡ್ಸ್ ಮಾಡ್ತೀವಿ ಸರ್. ಕಲ್ಲಂಗಡಿ, ಟೊಮಾಟೊ, ಚಿಲ್ಲಿ ಎಲ್ಲ. ಆಗ ಕ್ರಮೇಣ ಆ ಹೊಲದ ಇವೆಲ್ಲ ನಾಲ್ಕು ಎಕರೆದೊಳಗೆ ಇವು ವ್ಯವಸಾಯ ಮಾಡ್ಕೊಂಡು ಹೋಗ್ತಿವ್ರಿ ಸರ್. ಎರಡು ಎಕರೆದೊಳಗೆ ಸೀಡ್ಸ್ ಮಾಡ್ತೀವಿ ಸರ್. ಎರಡು ಎಕರೆದೊಳಗೆ ತರಕಾರಿ ಬೆಳೆ. ಎರಡು ಎಕರೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಬೇರೆ ಬೇರೆ ಬೆಳೆಗಳನ್ನ ಹಾಕ್ತೀರಾ ಅಥವಾ ತುಂಬಾ ಎಕರೆಗಟ್ಟಲೆ ಒಂದೇ ಬೆಳೆಯನ್ನ ಹಾಕ್ತೀರಿ? ಇಲ್ಲ ಸರ್, ಒಂದು ಅರ್ಧ ಚವಳಿ, ಆಮೇಲೆ ಬೆಂಡೆ, ಆಮೇಲೆ ಮೆಣಸಿನ ಗಿಡ, ಟೊಮಾಟೊ ಇವೆಲ್ಲ ಹಾಕ್ತೀವಿ ಸರ್. ಮೆಣಸಿನ ಗಿಡ, ಟೊಮಾಟೊ, ಬೆಂಡೆಕಾಯಿ, ಚವಳಿಕಾಯಿ. ಹೌದು ಸರ್. ಬದನೆ ಬೆಳಿತೀರ? ಬದನೆಕಾಯಿನೇ ಬೆಳೆಸಿ ಸರ್. ಅಂದ್ರೆ ಎಷ್ಟೆಷ್ಟು ಮಡಿ ಮಾಡ್ಕೊಂಡಿರ್ತೀರಾ ಅಂತ? ಈಗ ಚವಳಿಗೆ ಎಷ್ಟು ಜಾಗ? ಒಂದು ಅರ್ಧ ಎಕರೆದೊಳಗ ಅದ್ರಾಗ ಅರ್ಧ ಅದು ಅರ್ಧ ಅದು ಸರ್. ಚವಳಿ, ಬೆಂಡೆ, ಬದ್ನಿ ಎಲ್ಲ ಎರಡು ಎಕರೆದೊಳಗ ಅದು ಎಲ್ಲ ಅಷ್ಟು. ಒಟ್ಟು ಒಂದು ಎರಡು ಎಕರೆಯಲ್ಲೂ ಒಂದು ನಾಲ್ಕೈದು ಬೆಳೆಗಳು ಇರ್ತವೆ. ಹೌದು ಸರ್. ಈಗ ಈ ತರಕಾರಿ ಬೆಳೆಗಳು ನಿಮ್ಗೆ ಪ್ರತಿ ವಾರಕ್ಕೊಂದ್ಸಲ ಆದ್ರೂ, ವಾರದಲ್ಲಿ ಎರಡು ಮೂರು ಸಲ ಆದ್ರೂ ನಿಮ್ಗೆ ಕಟಾವ್ ಬರ್ತಾನೆ ಇರ್ತವೆ? ಹೌದು ಸರ್. ಹೌದಲ್ವಾ? ವಾರದೊಳಗೆ ವಾರದೊಳಗೆ ನಾಲ್ಕು ದಿನಕ್ಕೊಮ್ಮೆ ಅಂತ ಕಟಾವ್ ಬಂದೇ ಬರ್ತ ಸರ್ ಫಸ್ಟ್ಗೆ. ಆಮೇಲೆ ಹೋಗ್ತಾ ಹೋಗ್ತಾ ಪೂರ ವೀಕ್ ಆಗತ್ತೆ ಸರ್. ಅದು ಮತ್ತೆ ಬಳ್ಳಿ ಗಿಳ್ಳಿ ಆಮೇಲೆ ನೀವು ಎಲ್ಲಾ ತರಕಾರಿಗಳನ್ನು ಒಂದೇ ಸಮಯಕ್ಕಂತ ಹಾಕಲ್ಲ? ಹಾಕಲ್ಲ ಸರ್. ಹಂತವಾಗಿ ಹಂತವಾಗಿ ಮೊದಲಿಗೆ ಯಾವ್ದನ್ನ ಜಾಸ್ತಿ ಒತ್ತು ಕೊಡೋದು ನೀವು? ನಾವು ಒತ್ತು ಕೊಡೋದಂದ್ರೆ ಬದ್ನಿ, ಆಮೇಲೆ ಟೊಮಾಟೊ ಹಾಕ್ತಿವಿ ಸರ್. ಆಮೇಲೆ ಚಿಲ್ಲಿ, ಮೆಣಸಿನ ಗಿಡ ಇವೆಲ್ಲ ಅಷ್ಟು ಹಾಕ್ತಿವಿ ಸರ್. ಯಾವ ಬೆಳೆ ನಿಮ್ಗೆ ಹೆಚ್ಚು ಲಾಭದಾಯಕ ಅನ್ಸಿತ್ತು ಈ ತರಕಾರಿ ಬೆಳೆಗಳಲ್ಲಿ? ಅದ ನೋಡಿ ಸರ್, ಈಗ ಇವಾಗ ಬದ್ನಿ ಇಷ್ಟು ದಿವಸ ರೇಟ್ ಇತ್ತು ಸರ್. ಇವಾಗ ಒಂದ್ ಎರಡ್ ತಿಂಗಳಲ್ಲಿ ಬದ್ನಿದ ಒಳ್ಳೆ ರೇಟ್ ಇದೆ ಸರ್. ಇವಾಗ ರೇಟ್ ಪೂರ ಡೌನ್ ಆಗಿಬಿಡ ಸರ್. ಬದ್ನೆಕಾಯ್ದು ಬೆಲೆ ಕಡಿಮೆ ಆಗಿದೆ. ಕಮ್ಮಿ ಆಗಿದೆ. ಮೊದ್ಲು ಎಷ್ಟಿತ್ತು ಇದು ನೋಡ್ರಿ? ಫಸ್ಟ್ಗೆ ಒಂದು 150 400 450 350 ಹಿಂಗಾಗಿದೆ ಸರ್. ಏನು ಬದ್ನೆ? ಬದ್ನೆ ಎಷ್ಟಕ್ಕೆ ಅದು? ಅದು ಒಂದು 25-30 ಬಾಕ್ಸ್. ಒಂದ್ ಬಾಕ್ಸ್ 450 ರೂಪಾಯಿ? 450 ಆಗಿದೆ, 350 ಆಗಿದೆ ಸರ್, 250 ಈಗೆಲ್ಲ 100 ರೂಪಾಯಿ ಆಗಿದೆ ಸರ್. ಅಂದ್ರೆ ಈಗ ರೇಟ್ ಕಡಿಮೆ ಆಗಿದೆ. ರೇಟ್ ಕಮ್ಮಿ ಆಗಿದೆ. ಎಷ್ಟು ಬಾಕ್ಸ್ ಸಿಗ್ತಾಯ್ತು ನಿಮ್ಗೆ ವಾರ? ಅದು ವಾರದಾಗ ಎರಡ್ ಸಲ ಅಂದ್ರೆ ಸರ್, ಒಮ್ಮೆ ಹರಿದಿವಿ ಅಂದ್ರ 25 ಬಾಕ್ಸ್, ಆಮೇಲೆ ಒಂದು ಒಂದು ತಿಂಗಳ 25-30 ಬಾಕ್ಸ್ ಬರ್ತ ಸರ್. ಬರ್ತದ. ಆಮೇಲೆ ಎರಡನೇ ತಿಂಗಳಕ ಗಿಡ ವೀಕ್ ಆಗಿ ಬರ್ತ ಸರ್. ವಾರ 25 ಬಾಕ್ಸ್ ಅಂತ ಪಕ್ಕ? ವಾರ 25 ಆಗ್ತದೆ ಸರ್. ತಿಂಗಳಿಗೆ ಒಂದು 100 ಬಾಕ್ಸ್ ಆಗ್ತಿತ್ತು. ತಿಂಗಳಿಗೆ 100-150 ಬಾಕ್ಸ್ ಆಗ್ತದೆ. 150 ಬಾಕ್ಸ್ ಆಗ್ತಿತ್ತು ಸರ್. ಎಷ್ಟು ತಿಂಗಳವರೆಗೂ ಅದು ನಿಮ್ಗೆ ಫಲ ಕೊಡ್ತಾ ಇರುತ್ತೆ? ಅದು ಕಂಟಿನ್ಯೂ ಇರ್ತದೆ ಸರ್. ಅದು ನಾವು ಹೆಂಗ ಗೊಬ್ಬರ ಗಿಬ್ಬರ ಕೊಟ್ಟಿವಿ ಗೊಬ್ಬರ, ಆಮೇಲೆ ಗೊಬ್ಬರ ಸರಿಯಾಗಿ ಕೊಟ್ಟು ಅಂತ ಹೋದ್ನಿ ಅಂದ್ರ ಅದು ಬೆಳಿತಾ ಇರ್ತದ್ರಿ. ಅದು ಹಾಗೆ ಇರ್ತದೆ. ಅದಕ್ಕೆ ಔಷಧಿ ಸಿಂಪಡಣೆ ಮಾಡ್ಬೇಕು ಸರ್. ಈಗ ಹಂಗೆ ಬಿಟ್ರೆ ಆಗಲ್ಲ ಸರ್. ಎಲ್ಲ ವಾತಾವರಣ ನೋಡ್ತಿರಲ್ ಸರ್. ಆ ವಿಚಾರದಾಗ ನಾವು ಅದ್ ಮಾಡಲ್ಲ ಅಂದ್ರೆ ನಾವು ಲಾಸ ಸರ್. ಅದು ಮಾಡ್ಲೇಬೇಕು ಸರ್. ಅವಾಗಿಂದ ಬೇರೆ ಸರ್, ಈಗಿಂದ ಬೇರೆ ಸರ್. ಎಲ್ಲ ಔಷಧಿ ಸಿಂಪಡಣೆ ಮಾಡ್ಲಿಲ್ಲ ಅಂದ್ರೆ ಏನು ಆಗದೇ ಇಲ್ಲ ಸರ್. ನೋಡಿ, ಅಂದ್ರೆ ಸುಮ್ನೆ ನಾನು ಅಂದಾಜು ನಿಮ್ಮ ಈ ಬದನೆಕಾಯಿ ಬೆಳೆಯ ಆರ್ಥಿಕ ವಹಿವಾಟನ್ನ ನೋಡಿದ್ರೆ ತಿಂಗಳಿಗೆನೆ ಒಂದು 50-60 ಸಾವಿರ ರೂಪಾಯಿ ನಿಮ್ಗೆ ಆದಾಯ ಇರ್ತಿತ್ತು. ಒಂದು ತಿಂಗಳು ಅಂದ್ರೆ ಒಂದ್ ತಿಂಗಳ ಒಳಗ ಆಗಿದೆ ಸರ್. ಅಷ್ಟ ಆಗಿದೆ. ಈಗ ಒಂದು ತಿಂಗಳಿಂದ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಅದೇ ಬೆಲೆ ಕಡಿಮೆ ಆದಾಗ ಬೆಲೆ ಕಮ್ಮಿ. ಒಂದ್ ತಿಂಗಳಿಗೆ 50,000 ಸಿಗ್ಬಹುದು, 30,000 ಸಿಗ್ಬಹುದು, ಹಂಗನಾಗಿ. ಈಗ ಒಂದು ಗಮನಿಸ್ಕೊಳ್ಳಿ, ಈ ತರಕಾರಿ ಬೆಳೆಗಳು ರೈತರಿಗೆ ಒಂದ್ ರೀತಿಯಿಂದ ಬ್ಯಾಂಕ್ ಇದ್ದಂಗೆ, ಎಫ್ ಡಿ ಇದ್ದಂಗೆ. ನಿಮ್ಗೆ ಅದ್ರ ಬಡ್ಡಿಯನ್ನ ತಿಂತಾನೆ ಇರ್ಬೋದು ನೀವು. ಅಂದ್ರೆ ಆರ್ಥಿಕವಾಗಿ ನಿಮ್ಮ ಕುಟುಂಬವನ್ನ ಕುಗ್ಗಿಸೋದಿಲ್ಲ. ಕುಗ್ಸೋದಿಲ್ಲರಿ, ಕಂಟಿನ್ಯೂ ಇದ್ದೇ ಇರ್ತದಲ್ರಿ, ನಿರಂತರವಾಗಿ ಲಾಭದಲ್ಲಿ ಕೊಡುವಂತ ಬೆಳೆಗಳಿಗೆ ನಿರಂತರವಾಗಿ. ಹಾಗಾಗಿ ಇಂಥ ಬೆಳೆಗಳನ್ನ ಬೆಳೆಯುವಂತ ರೈತರು ಈ ಭೂಮಿಯ ಫಲವತ್ತತೆ ಅದ್ರ ಗುಣಮಟ್ಟ ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಏನೇನ್ ಮಾಡ್ತೀರಿ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳಕ್ಕೆ? ನೀವ್ ಏನೇನ್ ಮಾಡ್ತೀರಿ? ನಾವು ನೋಡ್ರಿ, ಅವ ನಮ್ಮ ತಂದೆಯವ್ರ ಕಾಲದಲ್ಲಿ ಗೊಬ್ಬರ ಇವು ಕೊಟ್ಟಿಗೆ ಗೊಬ್ಬರ ಅವು ಇವು ಎಲ್ಲ ಹಾಕ್ತಿದ್ರು ಸರ್. ಈಗ ಇತ್ತೀಚೆಗೆ ಏನಾಗ್ಬಿಟ್ಟು ಸರ್, ಅದನ್ನ ಹಾಕಾಕ್ತಾನ ಈಗ ಅದನ್ನ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಕೂಡ ನಾವು ಇದನ್ನ ಮಾಡ್ಲೇಬೇಕು ಸರ್. ಗೊಬ್ಬರ ಹೊರಗಿನ ಗೊಬ್ಬರ ಹಾಕ್ಲೇಬೇಕು. ಹೌದು ಸರ್. ಮಾಡ್ಲಿಲ್ಲ ಅಂದ್ರೆ ಆಗದೇ ಇಲ್ಲ ಸರ್. ಆಮೇಲೆ ಅದನ್ನ ಹಾಕದಿದ್ರು ಹಾಕ್ಯಂತ ಹೋದ್ರು ಕೂಡ ಭೂಮಿ ಕೂಡ ಅದು ಇದು ಏನು ಉಳಿಯಲ್ಲ ಸರ್. ಅದ ಮತ್ತೆ ಯಾವ ಹಾಕಲ್ದ ಬೆಳೆಯಲ್ಲ ಸರ್. ಬೆಳೆದೇ ಇಲ್ಲ ಸರ್. ಒಂದು ಬ್ಯಾಲೆನ್ಸ್ ಮಾಡ್ಬೋದಲ್ವಾ? ಅಂದ್ರೆ ಇಷ್ಟು ಕೊಟ್ಟಿಗೆ ಗೊಬ್ಬರ, ಇಷ್ಟು ರಾಸಾಯನಿಕ ಗೊಬ್ಬರ, ಹಂತಂತವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬಹುದು, ಭೂಮಿಯ ಗುಣಮಟ್ಟ ಉಳಿಸ್ಕೊಳ್ಬಹುದು. ಈ ಪ್ರಯತ್ನವನ್ನು ಕೆಲವು ರೈತರು ಮಾಡ್ತಿರ್ತಾರೆ. ನಿಮ್ಮ ಪ್ರಾಕ್ಟೀಸ್ ಹೇಗಿದೆ ಅಂತ? ಮಾಡ್ಬೋದು ಸರ್. ಮಾಡಿದ್ರೆ ಒಳ್ಳೆ ಚೆನ್ನಾಗಿದೆ. ಭೂಮಿ ಕೂಡ ಒಳ್ಳೆ ಸಿಂಪಡಣೆ ಆಗಿ ಚಲೋ ಹೊತ್ತಿನಾಗೆ ಫಲಾನು ಕೂಡ ಕೊಡುತ್ತೆ ಸರ್. ಹೌದು ಸರ್. ಈಗ ಒಂದು ಬದನೆಯದೆ ತಿಂಗಳಿಗೆ ನಿಮ್ಗೆ ಒಂದು ಕಡಿಮೆ ಅಂದ್ರೆ ಒಂದು 50,000 ರೂಪಾಯಿ ಆದಾಯ ಬರ್ತಾ ಇರ್ತದೆ. ಹೌದಾ? ಇನ್ ಇದ್ರ ಜೊತೆಗೆ ಚೌಳಿ ಹಾಕಿರ್ತೀರ, ಬೆಂಡೆ ಹಾಕಿರ್ತೀರಿ ಅಂತ ಇಟ್ಕೊಳ್ಳಿ, ಇವುಗಳ ಬೆಲೆ ಎಲ್ಲ ಮಾರ್ಕೆಟ್ ಅಲ್ಲಿ ಹೇಗಿದೆ? ಅದು ಹಂಗೆ ಸರ್, ಅದು ಒಮ್ಮೆ ಇರ್ತದ ಸರ್, ಒಮ್ಮೆ ಇರಲ್ಲ. ಮ್ಯಾಕ್ಸಿಮಮ್ ಚೌಳಿಕಾಯಿ ಬೆಳಿತಾ ಇದೆ ಹೆಚ್ಚು ಬೆಲೆ ಇದೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂದ್ರೆ ಎಷ್ಟ್ ಇರ್ತದೆ ಬೆಲೆ? ಅಂದ್ರೆ ಒಂದು 25-30 ರೂಪಾಯಿ ಒಂದು ಕೆಜಿ ಸರ್. 30 ರೂಪಾಯಿ ಒಂದು ಕೆಜಿ? ಒಂದು ಕೆಜಿ. ವಾರಕ್ಕೆ ಎಷ್ಟು ಬರ್ತದೆ? ವಾರಕ್ಕೆ ವಾರಕ್ಕೆ ಅಂದ್ರೆ ನಾಲ್ಕು ದಿನಕ್ಕೆ ಒಂದ್ಸಲ ಬಿಡಿಸ್ತೀವಿ. ನಾಲ್ಕು ದಿನಕ್ಕೆ ಒಂದು ಮೆರಿಲೇಬೇಕು ಸರ್. ಎಷ್ಟು ಸಿಗುತ್ತೆ ನಾಲ್ಕು ದಿನ? ಒಂದು 1/2 ಎಕರೆ ಇತ್ತಂದ್ ಸರ್, ಒಂದು 2-3 ಕ್ವಿಂಟಲ್ ಅವರಿಗೆ ಆಗುತ್ತೆ ಸರ್. 3 ಕ್ವಿಂಟಲ್, 300 ಕೆಜಿ. ಅದ್ರೊಳಗೆ ಈಗ ಅದು ಇದ್ ಮಾಡ್ಬೇಕಂದ್ರೆ ಸರ್ ಲೇಬರ್ ಬಹಳ ಬೇಕು ಸರ್. ಹೌದು, ಲೇಬರ್ ಅರ್ಧ ಅವ್ರಿಗೆ ಹೋಗ್ಬಿಡುತ್ತೆ ಸರ್. ಅದು ಚೌಳಿ ಮಾಡೋದಿದ್ರೆ ಅವ್ರಿಗೆ ಅರ್ಧ ಪೇಮೆಂಟ್ ಅವ್ರಿಗೆ ಹೋಗುತ್ತೆ. ಹೋಗುತ್ತೆ. ಒಂದು 4 ದಿನಕ್ಕೆ ನಿಮ್ಗೆ 9,000 ರೂಪಾಯಿ ಆದಾಯ ಬರುತ್ತೆ. ಹೌದು ಸರ್. ಯಾವ್ದು ಚೌಳಿದು? ಹೌದು ಸರ್. ಒಳ್ಳೆ ಬೆಲೆ ಇತ್ತು, ಒಳ್ಳೆ ಬೆಲೆ. ಆಮೇಲೆ ಎಲ್ಲ ಖರ್ಚು ಒಂದ್ ಅದ ಸರ್, ಖರ್ಚುಗಳು ಒಂದು ಅರ್ಧ ಹೋಗುತ್ತೆ. ಹೌದು ಸರ್. 4,000 ಹೋಗುತ್ತೆ ಅಂತ ಇಟ್ಕೊಳ್ಳಿ. ಹೌದು ಸರ್. 5,000 ರೂಪಾಯಿ ನಿಮ್ಗೆ ವಾರಕ್ಕೆ ಚೌಳಿದು ಸಿಗತ್ತೆ ಸರ್. ಅಷ್ಟು ಕಂಟಿನ್ಯೂ ಸಿಗುತ್ತೆ. ಒಂದ್ ರೀತಿಯಿಂದ ಆರ್ಥಿಕವಾಗಿ ಗಟ್ಟಿ. ಇವೆಲ್ಲವೂ. ಇಷ್ಟೆಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಅಂದ್ರೆ ನೋಡಿ, ತರಕಾರಿಗಳಿಗೆ ಹೆಚ್ಚು ಕೆಲಸ ಬೇಕು, ಕೆಲಸ ಮಾಡೋರು ಇರಬೇಕು, ನಿರಂತರವಾಗಿ ಅದ್ರ ಜೊತೆಗೆ ಇರಬೇಕು. ನಿಮ್ ಕುಟುಂಬದಲ್ಲಿ ಯಾರ್ಯಾರು ಹೆಚ್ಚೆಲ್ಲ ತೊಡಗ್ಕೊಳ್ತಿರ್ತೀರಿ, ಏನೇನ್ ಕೆಲಸ ಮಾಡ್ತೀರಿ? ಈಗ ನೋಡ್ರಿ, ಈಗ ನಾವು ಗಂಡ ಹೆಂಡತಿ ಇಬ್ರ ಸರ್, ಅವರು ಹುಡುಗರು 4 ಮಂದಿ ಮಕ್ಳು ಸರ್, ಅವರೆಲ್ಲ ಸ್ಕೂಲಿಗೆ ಹೋಗ್ತಾರೆ ಸರ್. ಈಗ ನಾವಿಬ್ರೆ ವ್ಯವಸಾಯ ಮಾಡ್ಕೊಂತ ಗಂಡ ಹೆಂಡತಿ. ಹೌದು ಸರ್. ಆಮೇಲೆ ಏನ ಇವೆಲ್ಲ ಬಿಡ್ಸಕ ಇವೆಲ್ಲ ಮತ್ತೆ ಆಳುಗಳು ಕರ್ಕೊಂಡ್ ಮಾಡ್ತೀವಿ ಸರ್. ಆಳುಗಳು ಬೇಕು ನಿಮ್ಗೆ? ಬೇಕು ಸರ್. 4 ಎಕರೆ ನೀವು ವ್ಯವಸಾಯ ಮಾಡ್ತಾ ಇದ್ರಿ? ಹೌದು ಸರ್. ಆಳು ಕಂಟಿನ್ಯೂ ಬೇಕೇ ಬೇಕು ಸರ್. ಎಷ್ಟು ಆಳುಗಳು ನಿಮ್ಮ ಹೊಲದಲ್ಲಿ ನಿರಂತರವಾಗಿ ಇರ್ತಾರೆ? ಅವು ಸೀಡ್ಸ್ ಮಾಡಿದ್ರು ಸರ್, ಒಂದು 15-20 ಮಂದಿವರೆಗೆ ಇರ್ತಾರೆ ಸರ್. ಟೊಮ್ಯಾಟೊ ಅಂತ ಮಾಡ್ತೀವಿ ಸರ್, ಚಿಲ್ಲಿ ಅಂತ ಮಾಡ್ತೀವಿ ಸರ್. ಅಲ್ಲ, ಈ ತರಕಾರಿಗಳಿಗೆ ಆಳುಗಳು ಬೇಕಾ? ಈಗ ಆಳಿಂದ ಕೆಲಸನೇ ಇಲ್ಲ ಸರ್. ಅದು ಕೂಡ ತರಕಾರಿಗಳಿಗೆ ಆದ್ರೆ ಎಷ್ಟು ಬೇಕಾಗುತ್ತೆ ಆಳುಗಳು? ತರಕಾರಿಗೆ ಒಂದು ಚವಳಿಗೆ ಒಂದು ಮಿನಿಮಮ್ ಅಂತ ಇಲ್ಲ ಅಂದ್ರೆ ಸರ್ ಒಂದು 4-5 ಜನ ಬೇಕು ಸರ್. ಅಲ್ಲಿ ಬೇಕಾದ್ರೆ ಒಟ್ಟು ನಿಮ್ಮ ಹೊಲಗಳಲ್ಲಿ ಪ್ರತಿನಿತ್ಯ ಒಂದು 20 ಜನ 25-30 ಜನ ಕೆಲಸ ಮಾಡ್ತಾನೆ ಇರ್ತಾರೆ? ಹೌದು ಸರ್. ಎಷ್ಟು ಕೂಲಿ ಕೊಡ್ತೀರಿ ಅವರಿಗೆ? ಅವರಿಗೆ ಈಗ 350 ರೂಪಾಯಿ ಇದೆ ಸರ್. 350 ರೂಪಾಯಿ ಕೊಡ್ತೀರಿ ಈಗ? ಹೌದು ಸರ್. ಒಂದಿನಕ್ಕೆ? ಒಂದಿನಕ್ಕೆ. ಯಾವ್ಯಾವ ಕೆಲಸದ ಮೇಲೆ ಡಿಪೆಂಡ್ ಅಥವಾ ಸುಮ್ಮನೆ? ಈಗ ಅಂದ್ರೆ ಸೀಡ್ಸ್ ಇದೆ ಸರ್, ಇದು ತರಕಾರಿಗೆ ಅದು ಕೂಲಿ ಒಬ್ಬ ಲೇಬರ್ಗೆ 350 ರೂಪಾಯಿ ಇತ್ತು ಸರ್. ತರಕಾರಿ ಬಿಡಿಸೋಕೆ ಅರಿಸೋಕೆ ಕೆಲಸ ಯಾವುದೇ ಇರಲಿಲ್ಲ ಸರ್, ಏನೇ ಕೆಲಸ ಇರಲಿಲ್ಲ. ಮುಂಜಾನೆ 10 ಗಂಟೆಗೆ ಬರ್ತಾರೆ ಸರ್, 6 ಗಂಟೆಗೆ ಹೋಗ್ಬಿಡ್ತಾರೆ ಸರ್. ದಿನ ಒಂದು 10 ಜನ ಕೆಲಸ ಮಾಡಿದ್ರು ಸಹಿತ ನಿಮ್ಗೆ ಅಲ್ಲಿ 3,500 ರೂಪಾಯಿ ಹೋಗುತ್ತೆ ಕಂಟಿನ್ಯೂ ಅವತ್ತಿನ ಖರ್ಚು. ಇದ್ದ ಒಂದು ತಿಂಗಳ 3 ತಿಂಗಳವರೆಗೆ ಆ ತರ ಏಕ ಇರ್ತದೆ ಸರ್, ಏಕ ಕೆಲಸ ಒಂದು ಕಂಟಿನ್ಯೂ ಇರ್ತದೆ ಸರ್. ದಿವಸ ಒಂದು ದಿನಕ್ಕೆ ಇವಾಗ ಟೊಮಾಟೊ ಮಾಡಿದ್ವಿ ಸರ್ ಹೊಲದಲ್ಲಿ, 15 ಜನ ಅದಾರ ಸರ್ ಇವತ್ತು ಕೆಲಸ ಮಾಡ ಮಾಡಕತ್ತಿದ್ರ ಸರ್ ಹೊಲದಾಗ. ಅವರಿಗೆ ಒಂದ್ ದಿವಸ 350 ರೂಪಾಯಿ ಕೊಟ್ಟು ಅಲ್ಲಿಗೆ ಒಂದು 4,500-5,000 ಹೋಗ್ಬಿಡ್ತಾರೆ. ಹೋಗ್ಬಿಡುತ್ತೆ ಸರ್. ಸೊ ಖರ್ಚು ಹಾಗೆ ಇದೆ, ಲಾಭನು ಹಾಗೆ ಇದೆ. ಆ ಲಾಭ ನೋಡ್ರಿ, ಈಗ ಮಾಡ್ತಾ ಹೆಚ್ಚು ಇಳುವರಿ ಬಂತು ಅಂದ್ರ ನಮಗ್ ಲಾಭ ಸಿಗ್ತದೆ ಸರ್. ಅದು ಇಳುವರಿ ಬರ್ಲಿಲ್ಲ ಅಂದ್ರ ನಮ್ಗೆ ಅದು ಲಾಸ್ ಆಗೇ ಆಗುತ್ತೆ ಸರ್. ಇಳುವರಿ ಬರಬೇಕು, ಮಾರ್ಕೆಟಲ್ಲಿ ಬೆಲೆ ಇರಬೇಕು. ಹೌದು ಸರ್. ಮತ್ತೆ ಕ್ವಾಲಿಟಿನೂ ಚೆನ್ನಾಗಿದ್ದು ಚೆನ್ನಾಗಿದ್ದಕ್ಕೆ ಬೇಡಿಕೆ ಚೆನ್ನಾಗಿರುತ್ತೆ. ಸೊ ಹಿಂಗಾಗಿ ತರಕಾರಿಗಳಲ್ಲಿ ಉತ್ತಮ ಗುಣಮಟ್ಟದ ತರಕಾರಿಗಳು ಬೆಳಿಬೇಕು ಅನ್ನೋದಾದ್ರೆ ಅವಕ್ಕೆ ಏನು ಸಮಸ್ಯೆಗಳು ಬರಬಾರದು, ರೋಗ ರುಜಿನ ಬರಬಾರದು ಅನ್ನೋದಾದ್ರೆ ಏನ್ ಮಾಡ್ತೀರಿ? ನಾವು ಔಷಧ ಸಿಂಪಡಣೆ ಮಾಡ್ತೀವಿ ಸರ್. ಔಷಧ ಏನೇನ್ ಸಮಸ್ಯೆಗಳು ಬರ್ತವೆ ಬದನೆಕಾಯಿ ಬೆಳೆಗಳು? ಆಮೇಲೆ ಬದನೆಕಾಯಿಗೆ ದಾಮಿ ಅಂತ ಬರ್ತದೆ ಸರ್. ಆಮೇಲೆ ಹಸುರುಳು ಅಂತ ಬರ್ತದೆ ಸರ್, ಕಿವಳಿ ಅಂತ ಬೆಳೆದ ಸರ್, ಬೂದಿ ರೋಗ ಬರ್ತದೆ ಸರ್, ಚಿಕ್ಕಿ ರೋಗ ಕೂಡ ಬರ್ತದೆ, ಅವೆಲ್ಲ ಬರ್ತದೆ ಸರ್. ನಿರಂತರವಾಗಿ ಆರೈಕೆ ಮಾಡ್ಕೊಳ್ತಾ ಇರ್ಬೇಕು, ಸಿಂಪಡಣೆ ಮಾಡ್ಲೇಬೇಕು ಸರ್. ಮಾಡ್ಲಿಲ್ಲ ಅಂದ್ರೆ ಅದು ಆಗೋದೇ ಇಲ್ಲ ಸರ್. ಒಬ್ಬ ರೈತರು ಆಗಿ ನೀವು ವಿರ್ಪಣ್ಣವ್ರೆ, ಹೌದು ಸರ್, ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ. ಹೌದು ಸರ್. ನಿಮ್ಗೆ ಆ ಇಲಾಖೆಗಳಿಂದ ಏನಾದರೂ ತರಬೇತಿಗಳು, ಪ್ರಾತ್ಯಕ್ಷಿಕೆ ಹೋಗೋದು ಅಂದ್ರೆ ಬೇರೆ ಎಲ್ಲ ನೋಡೋದು ಹೋಗೋದು ಈ ತರದ ಏನಾದರೂ ಉಪಯೋಗ ಮಾಡ್ಕೊಂಡಿದ್ದೀರಾ? ಹೇಗೆ? ನಾವು ಕಳೆದಿದ್ದಾರೆ ಸರ್, ಹೋಗಿಲ್ಲ. ಅದ್ರೊಳಗೆ ನಾವು ತೋಟಗಾರಿಕೆ ಒಳಗೆ ಹೋಗಿದ್ನಿ ಅಂದ್ರೆ ನಮ್ಗೆಲ್ಲ ಒಂದ್ ಸ್ವಲ್ಪ ಮಾಹಿತಿನೂ ಆಗ್ತದ ಸರ್. ಹೋಗಿಲ್ಲ, ಹಾಗೆ ಓದಾರು ಹೇಳ್ತಾರೆ ಸರ್. ಏನ್ ಓದಿದ್ರಿ ನೀವು? ನಾವು 7th ಓದ್ ಸರ್. 7ನೇ ಕ್ಲಾಸ್ ಓದಿ ಬಿಟ್ಟಿದ್ದೀರಿ? ಕ್ಲಾಸ್ 1. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? 4 ಮಂದಿ ಗಂಡ ಮಕ್ಕಳು ಸರ್. ನೀವೆಷ್ಟು? ನೀವರು? ನಾವು 1ನೇದಾರೆ ಸರ್. ನೀವೇ ಹಿರಿಯವರು? ಹೌದ್ರಿ. ಎಲ್ಲರೂ ಬೇರೆ ಬೇರೆ ಇದ್ರ ಕೂಡಿದ್ರಿ? ಈಗ ಡಿವೈಡ್ ಆಗಿದ್ವಿ ಸರ್. ಎಲ್ಲರೂ ಡಿವೈಡ್ ಆಗಿ. ಡಿವೈಡ್ ಆದ್ಮೇಲೆ ನಿಮ್ಗೆ ಎಷ್ಟು ಎಕರೆ ಬಂದಿದೆ? 1.5 ಎಕರೆ ಆಗಿದೆ ಸರ್. ಎಲ್ಲ ನಿಮ್ಮ ಹೆಸರಿಗಾಗಿದೆಯಾ? ನಮ್ಮ ಹೆಸರಿಗೇನ ಅದಾವ ಸರ್. ಮತ್ತೆ ಅವನ್ನೆಲ್ಲ ಮಾಡಿಕೊಡ್ಬೇಕು ಸರ್. ಮತ್ತೆ ಈಗ ನಮ್ಮ ಹೆಸರಲ್ಲೇ ಜಾಸ್ತಿ ಇದು ಮಾಡಿಬಿಟ್ರಿ. ಅವಾಗ ಒಂದು 12ರಲ್ಲಿದ್ದ 3 ಎಕರೆ ಆಸ್ತಿ ರೀ, ಅದು 4 ಜನ ರೀ ನಾವು, ಅದ್ರೊಳಗೆ ಡಿವೈಡ್ ಮಾಡ್ಬೋದು. ಅಣ್ಣ ತಮ್ಮಂದ್ರಿಗೂ ಬೇರೆ ಮಾಡಿಲ್ಲ? ಇಲ್ಲ ಸರ್. ನಿನ್ನ ಹಂಗ ಈಗ ಅವ್ರ ಹೆಸರಲ್ಲಿ ಪಾಣಿ ಇಲ್ರಿ, ನಮ್ಮ ಹೆಸರಲ್ಲೇ ಅದಾವ ಸರ್. ಅವನು ಡಿವೈಡೇಷನ್ ಮಾಡ್ಬೇಕು ಸರ್. ಜಾಯಿಂಟ್ ಇದಾವ ಎಲ್ಲರ ಹೆಸರು? ಅವು ಜಾಯಿಂಟ್ ಅವ್ರಿಗೆ ಕಮ್ಮಿ ಅದಾವ ಸರ್. ನಮ್ ತಂದೆ ಕಾಲಕ್ಕ ಸರ ಅವಾಗೂ ಶೀಟ್ಸ್ ಮಾಡ್ತಿದ್ವಿ ಸರ್ ನಾವು. ಅವಾಗೆ ಹೋಗಿ ಅಂದ್ರೆ ಬಹಳ ವ್ಯತ್ಯಾಸ ಇದೆ ಸರ್. ನಮ್ ತಂದೆಯವರು ಅವಾಗ ಸೀಡ್ಸ್ ಮಾಡ್ತಿದ್ರಿ ಅವ್ರು, ಇತ್ತೀಚೆಗೆ ಅವೆಲ್ಲ ಸೀಡ್ಸ್ ಬಂದ್ಬಿಟ್ಟು ಹೋಗ್ತಾರ. ಅವಾಗ 20-30 ರೂಪಾಯಿ 40-50 ರೂಪಾಯಿ ಕೊಟ್ಟು ಮಾಡಿಸಿದ್ರು ಸರ್. ಅವಾಗೆ ಹೋಗಿ ಅಂದ್ರ ಅವಾಗ ನಮ್ಮ ಅಪ್ಪರು 5 ಎಕರೆ ಆಸ್ತಿ ಮಾಡಿದಾರೆ ಸರ್ ಅದ್ರೊಳಗೆ. ಇವಾಗ ನಾವು ಹಿಂಗ ಮಾಡ್ಕೊಂತ ಹೋಗ್ತಿರ್ ಸರ್. ಮುಂದೆ ಈಗ ಏನಾರ ಮಾಡ್ಬೇಕಂದ್ರೆ ಆಗೋದೇ ಇಲ್ಲ ಸರ್. ಖರ್ಚು ಹೆಚ್ಚ ಇದಾಗ್ತದೆ. ಅಲ್ಲ, ಈಗ ಎಲ್ಲರೂ ಅವ್ರವ್ರ ಭೂಮಿಯಲ್ಲಿ ಕೃಷಿ ಬೇರೆ ಮಾಡ್ತಾ ಇದಾರ, ಒಟ್ಟಾರೆಯಾಗಿ ನಿಮ್ಮ ಕೃಷಿ ಭೂಮಿಯಲ್ಲಿ ಎಲ್ಲರೂ ಒಟ್ಟಿಗೆ ಮಾಡ್ತಿದ್ರೆ ಹೇಗೆ? ಇಲ್ಲ, ಅವ್ರವ್ರು ಬೇರೆ ಬೇರೆ ಮಾಡ್ಕೊಳ್ತಾ ಇದಾರೆ. ಇದ್ರೊಳಗ ಮಾಡ್ಕೊಂತಾರ ಸರ್ ಅವ್ರು. ನಾಲ್ಕನಾಲ್ಕು ಎಕರೆ ಆಸ್ತಿ ಏನ್ ಬಂದವ್ರು ಸರ್ ಇವಾಗ ಆಸ್ತಿ ನಮ್ಮ ಹೆಸರಲ್ಲಿ ಅದಾವ್ರಿ. ಈಗ ಸರ್ಕಾರದಿಂದ ಯಾವ್ದಾದ್ರು ಅನುದಾನಗಳು ಬಂದ್ರೆ, ಈಗ ಭೂಮಿ ಎಲ್ಲರಿಗೂ ಹಂಚಿಕೆ ಆದಾಗ ಮಾತ್ರ, ಅವ್ರವ್ರ ಹೆಸರಲ್ಲೇ ಪಹಣಿ ಇದ್ದಾಗ ಮಾತ್ರ ಅವ್ರ ಅಕೌಂಟಿಗೆ ಹೋಗ್ತದೆ. ಹೌದು. ಸೊ ಹಿಂಗಿದಾಗ ಈಗ ನಿಮ್ಗೆ ಅಷ್ಟೇನೆ ಬರ್ತದ, ಅವ್ರಿಗೆ ಬರಲ್ವ? ಹೇಗೆ ಅವ್ರಿಗೆ ಒಂದು ಒಂದು ವರ್ಷ ಎರಡು ವರ್ಷ ಬಂದಿದೆ ಸರ್ ನಮ್ಮ ನನ್ನಿಲ್ಲದಾಗ ನನ್ನ ಹೆಸರಲ್ಲಿ ಇರೋದು ಸರ್. ಅದ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ಬರ್ತದೆ ಸರ್, ಅವೆಲ್ಲ ಏನ ಗೌರ್ಮೆಂಟ್ ಲಿದ್ದ ಏನ ಬರ್ತದ ಅದು ಬರ್ತಿರ್ತೈತೆ ಸರ್. ಅವ್ರ ಡಾಕ್ಯುಮೆಂಟ್ಸ್ ಕೊಡಲ್ಲ ಅಂದ್ರೆ ಮತ್ತೆ ಬರೋದು ಸರ್. ಬೆಂಡೆ ಎಷ್ಟು ಎಕರೆಯಲ್ಲಿ ಬೆಳಿತೈತ್ರಿ? ಬೆಂಡೆ ಒಂದು ಅರ್ಧ ಎಕರೆ ಸರ್. ಅರ್ಧ ಎಕರೆ ಎಷ್ಟು ಬರುತ್ತೆ ಇಳುವರಿ ಅದು? ಅರ್ಧ ಎಕರೆ ಹೊಲಕ್ಕೆ ಒಂದು ಅದು ವಾರದಲ್ಲಿ ಎರಡು ಸಲ ಕಟಾವ್ ಆಗ್ತಿರ್ತದ? ಅದು ಎರಡು ಸಲ ಸರ್. ಎಷ್ಟು ಬರುತ್ತದೆ ವಾರದಲ್ಲಿ? ವಾರದಲ್ಲಿ ಅದು ಒಂದು ಆಗತ್ ಸರ್ ಒಂದು ಹದಿನೈದು ಬಾಕ್ಸ್ ಇಪ್ಪತ್ತು ಬಾಕ್ಸ್ ಮಟ ಬರುತ್ತೆ ಸರ್. ಇಪ್ಪತ್ತು ಬಾಕ್ಸ್ ಬರ್ತದೆ? ಹ್ಞೂ ಸರ್. ಇಪ್ಪತ್ತು ಬಾಕ್ಸ್ ಬಾಕ್ಸ್ ಹೆಂಗೆ ರೇಟ್ ಹೋಗ್ತದೆ ಇಲ್ಲಿ? ಅದು ನೋಡ್ರಿ ಮಾರ್ಕೆಟ್ ಸರ್ ಹಿಂಗನೇ ಇರುತ್ತಾ ಹಂಗನೇ ಇರುತ್ತೆ ಸರ್. ಯಾವಾಗ ಅಲ್ಲಿ ಮಾರ್ಕೆಟ್ ನೊಳಗ ಇಲ್ಲ ಒಂದು ನಿಗದಿತವಾಗಿ ಚೆನ್ನಾಗಿ ಬೆಲೆ ಇದೆ ಅಂದ್ರೆ ಎಷ್ಟು ಬೆಲೆ ಇರ್ತದೆ? ಒಂದು ಕೆಜಿ ಸರ್ ಮೂವತ್ತು ರೂಪಾಯಿ ಮಾರ್ತ ಸರ್. ಮೂವತ್ತು ರೂಪಾಯಿ ಒಂದು ಕೆಜಿ? ಹೌದು ಸರ್. ಒಂದು ಬಾಕ್ಸ್ ಅಲ್ಲಿ ಎಷ್ಟು ಕೆಜಿ ಇರ್ತದೆ? ಅವು ಹದಿನಾಲ್ಕು ಹದಿನೈದು ಕೆಜಿ ಆಗುತ್ತೆ ಸರ್. ಇಪ್ಪತ್ತು ಬಾಕ್ಸ್ ಆಗ್ತವೆ? ಹ್ಞೂ ಸರ್. ಇಪ್ಪತ್ತು ಬಾಕ್ಸ್ ಆದರೆ ಒಂದು ಮುನ್ನೂರು ಕೆಜಿ ನಿಮ್ಮ ಪ್ರಕಾರ? ಹ್ಞೂ ಸರ್. ವಾರದಲ್ಲಿ ಎರಡು ಸಲ ಸಿಗುತ್ತೆ? ಹ್ಞೂ ಸರ್. ಮುನ್ನೂರು ಮುನ್ನೂರು ಕೆಜಿ ತರ. ಸೊ ಅಲ್ಲಿಗೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ನಿಮಗೆ ಒಂದು ಒಂಬತ್ತು ಸಾವಿರ ರೂಪಾಯಿ ಆದಾಯ ಆಗುತ್ತೆ? ಆಗುತ್ತೆ ಸರ್. ಖರ್ಚಿದೆ, ಖರ್ಚು ಎಲ್ಲದಕ್ಕೂ ಇದೆ. ಒಟ್ಟಾರೆ ಏನಂದ್ರೆ ನಿಮ್ಗೆ ನಿರಂತರವಾಗಿ ಹಣ ಓಡಾಡುತ್ತೆ. ಹಣ ಕಂಟಿನ್ಯೂ. ಈ ತರಕಾರಿ ಬೆಳೆಗಳನ್ನ ಸರ್ ಎಲ್ಲಿ ಮಾರಾಟ ಮಾಡಕ್ಕೆ ನಿಮ್ಗೆ ಸೂಕ್ತವಾದ ಸ್ಥಳ? ನಮ್ಮ ಇಲ್ಲಿ ಕೊಪ್ಪಳ ಐತೆ ಸರ್, ಆಮೇಲೆ ಕುಷ್ಟಿ ಅಂತ ಐತೆ ಸರ್, ಗಂಗಾವತಿ ಇದೆ, ಹೊಸಪೇಟೆ ಇದೆ. ಒಂದು ಆಟೋದವ್ರಿಗೆ ಹೇಳ್ಬಿಟ್ರೆ ಅವ್ರೇ ಹಾಕೊಂಡು ಹೋಗ್ತಾರೆ ಸರ್. ಬಿಲ್ ಮಾಡೋದಲ್ಲ ಹೇಗೆ? ನಾವು ಖಾಲಿ ಇದ್ರೆ ಹೋಗ್ತೀವಿ ಸರ್, ಇಲ್ಲ ಅಂದ್ರೆ ಅವ್ರ ಮಾಡ್ಕೊಂಡ್ ಬಿಲ್ಗಿಲ್ಲ, ಅವ್ರ ಆಕ್ಷೇಪ ಬಂದ್ಬಿಡ್ತಾರೆ ಸರ್. ಯಾರು ಆಟೋದವ್ರೆ? ಅವ್ರೆ. ಅವ್ರಿಗೆ ತೂಕ ಗೀಕ ವ್ಯತ್ಯಾಸ ಏನಾಗಲ್ಲ, ಮಾಡಿಕೊಡ್ತಾರೆ ಸರ್. ಮತ್ತೆ ಎಲ್ಲ ಹೋಗಿ ಹೋಗಿರ್ತಾರ್ರಿ. ಈ ನಾವು ಹೋಗ್ಬೇಕಂದ್ರೆ ನಮ್ಗೆಲ್ಲ ಕೆಲ್ಸಗಳು ಇರ್ತಾವ ಸರ್, ಹಂಗನ ಇರ್ತಾ ಹಿಂಗನ ಇರ್ತಾ ಓದನು ಹೋಗ್ತಿವ್ರಿ ಒಮ್ಮೆ ಖಾಲಿ ಇದ್ದಾಗ. ಒಟ್ಟಾರೆಯಾಗಿ ವ್ಯಾಪಾರ ಅಂದ್ರೆ ಖರೀದಿ ಮಾಡೋರ ಬಗ್ಗೆ, ಅವನು ಸಾಗಾಣಿಕೆ ಮಾಡುವವರ ಬಗ್ಗೆ ನಿಮ್ಗೊಂದು ವಿಶ್ವಾಸ? ಅದೇ ಒಂದು ವಿಶ್ವಾಸ ಸರ್. ಪೇಮೆಂಟ್ ಎಲ್ಲ ಅವತ್ತಿಂದ ಅವತ್ತೇ ಆಗ್ತದೆ? ಅವತ್ತ ಪೇಮೆಂಟ್ ಸರ್, ಅದು ಎಷ್ಟೇ ಇರಲಿ ಪೇಮೆಂಟ್ ಅವತ್ತಿಂದ ಅವತ್ತ. ಒಟ್ಟಾರೆಯಾಗಿ ಏನಂದ್ರೆ ರೈತರಿಗೆ ತರಕಾರಿ ಬೆಳೆಯುವಂತ ರೈತರು ನಿತ್ಯ ಹಣಕಾಸನ್ನ ನಿರ್ವಹಣೆ ಮಾಡ್ಕೋಬಹುದು, ಆರ್ಥಿಕ ಮುಗ್ಗಟ್ಟುಗಳು ಕುಟುಂಬಕ್ಕೆ ಬರಲ್ಲ, ಹಣಕಾಸಿನ ತೊಂದರೆಗಳು ಕುಟುಂಬದಲ್ಲಿ ಏನೇ ಕಾರ್ಯಕ್ರಮಗಳು ಬರಲಿ, ಮದುವೆ ಬರಲಿ, ಏನೇ ಇದ್ರು ಸಹಿತ ಆರಾಮಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ಜೊತೆಗೆ ಇನ್ನೊಂದನ್ನ ಹೇಳಿದ್ರಿ, ಸೀಡ್ಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರು. ಹೌದು ಸರ್. ಯಾವ್ಯಾವ ಬೆಳೆಗಳಿಗೆ ಸೀಡ್ಸ್ ಮಾಡ್ತಾ ಇದ್ರಿ, ಬೀಜೋತ್ಪಾದನೆ ಮಾಡ್ತಾ ಇದ್ರಿ? ಟೊಮ್ಯಾಟೊ ಮಾಡ್ತೀವಿ ಸರ್, ಆಮೇಲೆ ಕಲ್ಲಂಗಡಿ ಮಾಡ್ತೀವಿ ಸರ್, ಆಮೇಲೆ ಚಿಲ್ಲಿ ಮಾಡ್ತೀವಿ ಸರ್, ಮೆಣಸಿನಕಾಯಿ ಮಾಡ್ತೀವಿ. ಇವುಗಳ ಆದಾಯ ಹೇಗಿದೆ ಟೊಮ್ಯಾಟೊದಲ್ಲಿ? ಒಂದು ಸಲ ನೀವು ಬೀಜೋತ್ಪಾದನೆ ಮಾಡಿದ್ರೆ ಎಷ್ಟು ಕೆಜಿ ಸಿಗುತ್ತೆ? ಎಷ್ಟು ಈಗ ಒಂದು ಎರಡು ಸಾವಿರ ಸಸಿ ಹಚ್ಚಿದ್ವಿ ಸರ್. ಎರಡು ಸಾವಿರ ಸಸಿ ಹಚ್ಚಿದ್ವಿ ಅಂದ್ರೆ ಸರ್ ಅದು ಮಿನಿಮಮ್ ಅಂದ್ರೆ ಚೆನ್ನಾಗಿ ಬಂತಂದ್ರ ಒಂದ್ ಇಪ್ಪತ್ತೆರಡರಲ್ಲಿದ್ದ ಇಪ್ಪತ್ಮೂರು ಕೆಜಿ ವರೆಗೆ ಬರ್ತದೆ ಸರ್. ಇಪ್ಪತ್ಮೂರು ಕೆಜಿ ಬೀಜ ಸಿಗ್ತದೆ? ಹೌದು ಸರ್. ಏನ್ ರೇಟ್ಗೆ ಹೋಗ್ತದೆ ಅದು? ಎಂಟರಲ್ಲಿದ್ದ ಒಂಬತ್ತು ಸಾವಿರ ಆಗ್ತಾರೆ ಸರ್ ಒಂದು ಕಿಲೋ. ಒಂದು ಕೆಜಿ? ಒಂದು ಕೆಜಿ ಸರ್. ಎಂಟರಲ್ಲಿಂದ ಒಂಬತ್ತು ಸಾವಿರ ರೂಪಾಯಿ ಆಗ್ತಾರೆ? ಹೌದು ಸರ್. ಅಲ್ಲೂ ಸುಮಾರು ಒಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಿಮ್ಗೆ? ಆಗತ್ತೆ ಸರ್. ಬರೀ ಟೊಮೆಟೋದೇ? ಅದು ಒಳ್ಳೆ ಇದು, ಇಳುವರಿ ಬಂದ್ರೆ, ಇಳುವರಿ ಗುಣಮಟ್ಟ ಬಂದ್ರೆ, ಒಳ್ಳೆ ಗುಣಮಟ್ಟದ ಬೀಜ ಉತ್ಪಾದನೆ ಆದ್ರೆ. ಆದ್ರೆ ಕಲ್ಲಂಗಡಿ? ಕಲ್ಲಂಗಡಿ ಕೂಡ ಅದು ಅಷ್ಟೇ ಸರ್, ಅದು ಖರ್ಚು ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಅದು ಈಗ ಕಲ್ಲಂಗಡಿಗೂ ರೇಟ್ ಅಷ್ಟೇ ಸಿಗ್ತದ? ಅದೇ ಕಲ್ಲಂಗಡಿಗೆ ಸರ್ ಅದ ನೋಡ್ರಿ ವೆರೈಟಿ ಮೇಲೆ ಇರ್ತಾವ ಸರ್. ಒಂದು ಒಂದು ವೆರೈಟಿ ಎರಡ್ ಸಾವಿರ ಇರ್ತೈತ್ರಿ, ಎರಡೂವರೆ ಸಾವಿರ ಇರ್ತ, ಮೂರ್ ಸಾವಿರ ಇರ್ತತ. ಅವು ಸೀಡ್ ಹೆಂಗಂಗ್ ಇರ್ತದ ಹಂಗಂಗ ರೇಟ್ ಹಾಕೊಡ್ತಾರೆ. ಎಷ್ಟು ಕೆಜಿ ಬೀಜ ಸಿಗುತ್ತೆ ಕಲ್ಲಂಗಡಿ? ಕಲ್ಲಂಗಡಿಯಲ್ಲಿ ಒಂದು ಒಂದು ಪ್ಲಾಟ್, ಒಂದು ಪ್ಲಾಟ್ ಅಂದ್ರೆ ಒಂದು ಎಷ್ಟು ಎಕರೆ? ಮೂರು ಮೂರುವರೆ ಸಾವಿರ ಸಸಿ ಕೊಡ್ತಾರೆ ಸರ್ ಒಂದು ಪ್ಲಾಟ್. ಒಂದು ಪ್ಲಾಟ್ಗೆ? ಹ್ಞೂ ಸರ್. ಎಷ್ಟು ಕೆಜಿ ಬರುತ್ತೆ ಅದು ನೋಡ್ರಿ? ಚೆನ್ನಾಗಿ ಬಂತಂದ್ರ ಒಳ್ಳೆ ವೆರೈಟಿ ಇತ್ತಂದ್ರೆ ಒಂದು ನಲವತ್ತರಲ್ಲಿದ್ದ ಐವತ್ತು ಕೆಜಿ ವರೆಗೆ ಬರ್ತದೆ ಸರ್. ಅದು ರೋಗ ಈಗ ಬಂದು ಏನಾರ ಇದು ಮಳೆ ಆಮೇಲೆ ಏನಾರ ರೋಗ ಈಗ ಬಂತಂದ್ರೆ ಮತ್ತೆ ಅದು ಲಾಸನೇ ಸರ್. ನಲವತ್ತೈದು ಕೆಜಿ ಬಂದ್ರು ಕನಿಷ್ಠ ನಿಮಗೊಂದು ಒಂದು ಲಕ್ಷ ಚಿಲ್ಲರ ಆದಾಯ ಬರುತ್ತೆ. ಖರ್ಚು ಏನೇನು ಬರ್ತದೆ? ಖರ್ಚು ಸರ್ ಒಂದು ಪ್ಲಾಟ್ಗೆ ಈಗ ಮೂರು ಮೂರುವರೆ ಸಾವಿರ ಅಗೀಗ ಸರ್. ಒಂದು 3 ಚೀಲ 4 ಚೀಲ ಗೊಬ್ಬರ ಹೋಗುತ್ತೆ ಸರ್ ಒಂದು ಪ್ಲಾಟಿಗೆ. ಹಾಗೀಗೆ ಎಷ್ಟು ಖರ್ಚಾಗ್ತದೆ? ಹಾಗೀಗೆ ಬೀಜ ಅವರ ಶಿಕ್ಷಣರೇ ಕೊಡ್ತಾರೆ, ಅವರೇ ಕೊಡ್ತಾರೆ ಸರ್. ನಾವಾಗ್ಲಿ ನರ್ಸರಿ ಕೊಟ್ಟನೆ ಅಂದ್ರೆ ಅವರು ಬೆಳೆಸಿ ಕೊಡ್ತಾರೆ ರೀ. ಒಂದು ಟ್ರೈ 25-30 ರೂಪಾಯಿ ರೀ ಒಂದು ಟ್ರೈ. ಈಗ ಅಗಿಗಳನ್ನು ನೀವೇ ಮಾಡ್ಕೊಂತೀರಾ? ನಾವು ಹೊಲದಲ್ಲೇ ಊರ್ಸಿ ಬಿಡ್ತೀವ್ರಿ, ಹನೂಲಿ ಗಿನೂಲಿ ಬರ್ತಾವಲ್ರಿ, ಆ ವಿಚಾರದಾಗ ನಾವು ಅಲ್ಲಿ ಕೊಟ್ಟು ಸಸಿ ಕೂಡ ಮಾಡಿ ಹೆಚ್ಕೊಂತೀವ್ರಿ. ಈ ಹೊಲದಲ್ಲಿ ಬಗನ ಹನೂಲು ಗಿನೂಲು ಇರಲಿಲ್ಲ ಅಂದ್ರೆ ಹೊಲದಲ್ಲೇ ಈ ಸಸಿ ಹಾಕೋದಕ್ಕ ಹೊಲದಲ್ಲಿ ಹಾಕೋದಕ್ಕ ಪರ್ಕ್ ಆಗಿಬಿಡುತ್ತೆ ಸರ್ ಬೆಳೆ. ಅದು ಅದ್ರದ ಬೇರೆ ಇದ್ರದ ಬೇರೆ ಆಗ್ಬಿಡುತ್ತೆ. ಮೆಣಸಿನಕಾಯಿ ಬೀಜೋತ್ಪಾದನೆಯಲ್ಲಿ ಎಷ್ಟು ಕೆ ಜಿ ಸಿಗುತ್ತೆ ನಿಮ್ಗೆ? ಅದ ನೋಡ್ರಿ ಸರ, ಒಂದು 400 ಅಗಿ ಸರ. 400 ಅಗಿಯಲ್ಲಿ ಅದು 40 ಕೆಜಿ ಹಿಂಗ ವೆರೈಟಿ ಮೇಲೆ ಇರ್ತಾವ ಸರ್. ಒಂದೊಂದು ವೆರೈಟಿ ಹಂಗ ಇರ್ತತ. ಆಮೇಲೆ ಕ್ವಿಂಟಲ್ ಗಟ್ಲೆ ಕೂಡ ಬರ್ತಾವ, 50 ಕೆಜಿ 60 ಕೆಜಿ ಹಿಂಗನು ಬರ್ತಾವ ಸರ್. ಅದ್ರ ಖರ್ಚ ಹೆಚ್ಚ ಸರ್. ಹೆಂಗ್ ಕೆಜಿ ತಗೋತಾರೆ? ಅದು 7,000-8,000 ಇರ್ತಾವ ಸರ್ ಮೆಣಸಿನ್ಕಾಯಿ. ಹೌದ್ರಿ. ಎಷ್ಟ್ ಕೆಜಿ ಸಿಗುತ್ತೆ? ಒಂದ್ 40 ಕೆಜಿ ಸರ್. 40 ಕೆಜಿ ಸಿಗುತ್ತೆ. ಹೌದ್ ಸರ್. 7,500 ಇದ್ರು ಸಹಿತರು ಅದೊಂದು 3 ಲಕ್ಷ ರೂಪಾಯಿ ಆದಾಯ ಆಗುತ್ತೆ. ಹೌದು ಸರ್. ಸೊ ಒಂದ್ ರೀತಿಯಿಂದ ಈ ಬೀಜೋತ್ಪಾದನೆ ತರಕಾರಿ ಬೆಳೆ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಗಟ್ಟಿ ಇದೆ. ಗಟ್ಟಿ ಇದೆ ಸರ್. ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಇದೆ. ಆರ್ಥಿಕ ಭದ್ರತೆ ಇದೆ ಸರ್. ಅದು ಖರ್ಚು ವೆಚ್ಚು ಹಂಗೆ ಇಂದ 50% ಲೇಬರ್ ಅರ್ಧ ಖರ್ಚು ಹೋಗುತ್ತೆ. ಹೋಗುತ್ತೆ ಸರ್. ಈಗ ಸುಮಾರು ಒಂದು 3 ಲಕ್ಷ ರೂಪಾಯಿ ನೀವು ಹಾಕಿದ್ದೀವಿ ಮೆಣಸಿನಕಾಯಿಯಿಂದ ಬಂದಿದೆ ಅಂದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂತೀರಿ. 1.5-2 ಲಕ್ಷನೇ ಹೋಗ್ಬಿಡುತ್ತೆ ಸರ್ ಅವು ಎಲ್ಲ. ಆಮೇಲೆ ಅದು ಇನ್ನೊಂದ್ ಏನಾಗುತ್ತೆ ಸರ್, ಅದು ಚೆನ್ನಾಗಿ ಬಂತಂದ್ರೆ ಮಾತ್ರ ಲಾಭ ಅನಿಸ್ತತ್ರಿ. ಅದು ರೋಗಿಗೆ ನಿಮ್ಮ ನೆನಪಿನ ಪ್ರಕಾರ ಎಷ್ಟು ತುಂಬಾ ಲಾಸ್ ಆಗಿ ತುಂಬಾ ಜೀರೋ ಇವತ್ತೇನು ಬಂದಿಲ್ಲ ಅನ್ನುವಂತದ್ದಾಗಿದಾವ ನಿಮ್ಗೆ? ನಮ್ಗೆ ಈ ಇಷ್ಟು ವರ್ಷ ಆದ್ರೂ ಕೂಡ ಸರ್ ನಮ್ಗೆ ಸೀಡ್ಸಿನ ವಿಚಾರದೊಳಗ ಜೀರೋ ಮಾತ್ರ ಆಗಿಲ್ಲ ಸರ್. ಲಾಸ್ ಆಗಿಲ್ರಿ. ಅದ್ರದ್ದು ಅದಕ್ಕೆ ಸಾಪ್ ಆಗಿ ಹೊತ್ತು ಲಾಸ್ ಆಗಿಲ್ಲ. ಲಾಸ್ ಆಗಿಲ್ಲ ಸರ್. ಒಳ್ಳೇದು ವೀರಪ್ಪಣ್ಣ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ. ನಮ್ಮೆಲ್ಲ ಕೇಳುಗ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ತರಕಾರಿ ಬೆಳೆಗಳು ಮತ್ತು ಬೀಜೋತ್ಪಾದನಾ ಚಟುವಟಿಕೆಗಳ ಕುರಿತು ಕೊಪ್ಪಳ ಜಿಲ್ಲೆ ಹೊಸೂರು ಗ್ರಾಮದ ರೈತರಾದ ಶ್ರೀ ವೀರಪ್ಪಣ್ಣ ಗುಳಕಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂಧುವರೇ, ಈಗ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೇಳಿ ರೈತರಿಗೆ ಸಲಹೆಯನ್ನು. ಕೀಟನಾಶಕಗಳ ಸುರಕ್ಷಿತ ಬಳಕೆ. ಕೀಟನಾಶಕಗಳು ವಿಷಕಾರಿ ರಾಸಾಯನಿಕಗಳಾಗಿದ್ದು ಅವು ಕೀಟ ಪೀಡೆಗಳಿಗಷ್ಟೇ ಅಲ್ಲದೆ ಇತರ ಉಪಯುಕ್ತ ಕೀಟಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ, ಜಾನುವಾರುಗಳಿಗೂ ಹಾಗೂ ಮನುಷ್ಯರಿಗೂ ವಿಷಕಾರಿಯಾಗಿವೆ. ಆದುದರಿಂದ ಇವುಗಳನ್ನು ಉಪಯೋಗಿಸುವಾಗ ಅನುಸರಿಸಬೇಕಾದ ಕ್ರಮಗಳನ್ನು ಇವತ್ತಿನ ದಿವಸ ತಿಳಿಯೋಣ. ಮೊದಲನೇದಾಗಿ, ಕೀಟನಾಶಕಗಳನ್ನು ಬೆಳಕು ಬೀಳದಿರುವ ಕಪಾಟುಗಳಲ್ಲಿ ಬೀಗ ಹಾಕಿ ಇಡಬೇಕು. ಆಹಾರ ವಸ್ತು ಮತ್ತು ಮೇವು, ತಿಂಡಿ ಮುಂತಾದ ವಸ್ತುಗಳನ್ನು ಶೇಖರಿಸುವ ಜಾಗದಲ್ಲಿ ಅಥವಾ ಮಕ್ಕಳು, ಬುದ್ಧಿಹೀನರು, ಸಾಕು ಪ್ರಾಣಿಗಳಿಗೆ ಸಿಗುವಂತಹ ಜಾಗದಲ್ಲಿ ಇದನ್ನು ಇಡಬಾರದು. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದ ಮಾತ್ರ ಕೊಳ್ಳಬೇಕಾಗ್ತದೆ. ಕೀಟನಾಶಕದ ಡಬ್ಬಿಯ ಮೇಲೆ ಆ ಕೀಟನಾಶಕದ ಹೆಸರು ಮತ್ತು ಉಪಯೋಗಿಸುವ ವಿಧಾನ ಇರುವ ವಿತರಣೆ ಪಟ್ಟಿ ಅಂಟಿಸಿರುವುದನ್ನು ಖಾತ್ರಿಪಡಿಸಿದ ನಂತರ ಕೊಳ್ಳಬೇಕು. ಔಷಧದ ಡಬ್ಬಿಗೆ ಅಂಟಿಸಿದ ಅಚ್ಚು ಮಾಡಿರುವ ನಿಯಮವನ್ನು ಚಾಚು ತಪ್ಪದೆ ಪಾಲಿಸಬೇಕು. ಅಪ್ಪಟ ಕೀಟನಾಶಕಗಳನ್ನು ಬೇರೆ ಪಾತ್ರೆಗೆ ಯಾವುದೇ ಕಾರಣಕ್ಕೂ ವರ್ಗಾಯಿಸಬಾರದು. ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಮಾತ್ರ ಉಪಯೋಗಿಸಬೇಕು. ಒಂದಕ್ಕಿಂತ ಹೆಚ್ಚು ಕೀಟನಾಶಕಗಳನ್ನು ಶಿಫಾರಸು ಮಾಡಿದ್ದರೆ ಅವುಗಳಲ್ಲಿ ಸ್ವಾಭಾವಿಕ ಶತ್ರುಗಳಿಗೆ ಸುರಕ್ಷಿತವಾಗಿರುವ ಮತ್ತು ಪರಿಸರ ಮಾಲಿನ್ಯವಾಗದಂತಹ ಕೀಟನಾಶಕಗಳನ್ನು ಮಾತ್ರ ಆಯ್ದುಕೊಳ್ಳಬೇಕಾಗ್ತದೆ. ಆರೋಗ್ಯವಂತ ಪ್ರೌಢರು ಮಾತ್ರ ಸಿಂಪರಣೆ ಮಿಶ್ರಣವನ್ನು ತಯಾರಿಸುವುದು ಹಾಗೂ ಸಿಂಪರಣೆ ಕಾರ್ಯವನ್ನು ಮಾಡಬೇಕು. ಶರೀರದ ಮೇಲೆ ಗಾಯ ಆಗಿರುವಂತವರು, ಮಕ್ಕಳು ಮತ್ತು ಕೀಟನಾಶಕಗಳ ಬಗ್ಗೆ ಏನನ್ನೂ ಅರಿಯದವರು ಇಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೈಗೊಳ್ಳಬಾರದು. ಸಿಂಪರಣೆ ಮಿಶ್ರಣ ತಯಾರಿಸುವುದನ್ನು ಮನೆಯಲ್ಲಿ ಅಥವಾ ಕೋಣೆಯಲ್ಲಿ ಮಾಡಬಾರದು. ಯಾವಾಗಲೂ ಮನೆಯ ಹೊರಗೆ ಅಥವಾ ಬಯಲು ಪ್ರದೇಶದಲ್ಲಿ ಮಾತ್ರ ಮಿಶ್ರಣವನ್ನು ತಯಾರಿಸಬೇಕಾಗ್ತದೆ. ಸಿಂಪರಣೆ ಮಿಶ್ರಣವನ್ನು ಬರೀ ಕೈಗಳಿಂದ ತಯಾರಿಸಬಾರದು. ಒಂದು ಕೈಚೀಲವಾಗಲಿ ಅಥವಾ ಒಂದು ಉದ್ದವಾದ ಹಿಡಿಕೆಯನ್ನಾಗಲಿ ಉಪಯೋಗಿಸಿ ಅದರಿಂದ ಸಿಂಪರಣೆಯ ಮಿಶ್ರಣವನ್ನು ತಯಾರಿಸಬೇಕು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಈ ಒಂದು ಕೀಟನಾಶಕವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಇದನ್ನು ಅಳತೆ ಮಾಡಲು ಇದಕ್ಕಾಗಿಯೇ ಇಟ್ಟ ಒಂದು ಅಳತೆ ಮಾಪಕವನ್ನು ಉಪಯೋಗಿಸಬೇಕು. ಅಳತೆ ಮಾಡಲು ಮನೆಯಲ್ಲಿ ಬಳಕೆ ಮಾಡುವ ಇತರ ಯಾವುದೇ ವಸ್ತುವನ್ನು ಉಪಯೋಗಿಸಬಾರದು. ಕೀಟನಾಶಕಗಳ ಮಿಶ್ರಣ ತಯಾರಿಸುವಾಗ ಅಥವಾ ಸಿಂಪರಣೆ ಮಾಡುವಾಗ ರಕ್ಷಣಾ ಅಂಗಿಯನ್ನು ಧರಿಸಬೇಕು. ಮೂಗಿಗೆ ಮಾಸ್ಕ್ ಅನ್ನು ಧರಿಸಬೇಕು. ಮಾಸ್ಕ್ ಇರದಿದ್ದರೆ ಒಂದು ತೆಳುವಾದ ಬಟ್ಟೆಯನ್ನು ಮೂಗಿಗೆ ಕಟ್ಟಿಕೊಳ್ಳಬೇಕಾಗ್ತದೆ. ಕೀಟನಾಶಕ ಸಿಂಪರಣೆಯ ಕಾಲಕ್ಕೆ ಧೂಮಪಾನ ಮಾಡುವುದು ಅಥವಾ ತಿನ್ನುವುದು ಅಥವಾ ಕುಡಿಯುವುದನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಸಿಂಪರಣೆಯನ್ನು ಗಾಳಿ ಬೀಸುವ ದಿಕ್ಕಿನಿಂದ ಸಿಂಪರಣೆ ಮಾಡಬೇಕು. ಬೆಳಗಿನ ಅಥವಾ ಸಂಜೆಯ ಸಮಯದಲ್ಲಿ ಸಿಂಪರಣೆ ಕಾರ್ಯವನ್ನು ಕೈಗೊಳ್ಳಬೇಕಾಗ್ತದೆ. ವೇಗವಾಗಿ ಗಾಳಿ ಬೀಸುತ್ತಿರುವಾಗ ಸಿಂಪರಣೆ ಅಥವಾ ಧೂಳೀಕರಿಸುವುದನ್ನು ಮಾಡಬಾರದು. ಬೆಳೆಗಳು ಹೂ ಬಿಡುತ್ತಿರುವಾಗ ಸಾಧ್ಯವಾದಷ್ಟು ಕೀಟನಾಶಕಗಳನ್ನು ಉಪಯೋಗಿಸಬಾರದು. ಅನಿವಾರ್ಯ ಸಂದರ್ಭಗಳಲ್ಲಿ ಸಾಯಂಕಾಲ ಮಾತ್ರ ಸಿಂಪರಣೆಯನ್ನ ಮಾಡಬೇಕು. ಇದರಿಂದ ಪರಾಗಸ್ಪರ್ಶ ಮಾಡುವಂತ ಕೀಟಗಳ ಮತ್ತು ಜೇನು ಹುಳುಗಳಿಗೆ ಹೆಚ್ಚಿನ ಹಾನಿಯಾಗುವುದನ್ನ ನಾವು ತಪ್ಪಿಸಬಹುದು. ಖಾಲಿಯಾಗಿರುವ ಕೀಟನಾಶಕಗಳ ಡಬ್ಬಿಗಳನ್ನು ಬೇರೆ ಯಾವುದಕ್ಕೂ ಉಪಯೋಗಿಸದೆ ಇವುಗಳನ್ನು 18 ಇಂಚು ಆಳದ ಒಂದು ಗುಂಡಿಯನ್ನ ತೆಗೆದು ಅದರಲ್ಲಿ ಹಾಕಿ ಮಣ್ಣಿನಿಂದ ಮುಚ್ಚಬೇಕಾಗ್ತದೆ. ಇಂತಹ ಗುಂಡಿಗಳನ್ನು ಕುಡಿಯುವ ನೀರಿನ ಮೂಲದಿಂದ ಸಾಕಷ್ಟು ದೂರ ಇರುವಂತೆ ನಾವು ಎಚ್ಚರವನ್ನು ವಹಿಸಬೇಕು. ಸಿಂಪರಣೆ ಮಾಡಿದ ನಂತರ ಉಳಿದ ಮಿಶ್ರಣವನ್ನು ಹೊರತೆಗೆದು ಸ್ಪ್ರೇಯರ್ ಅನ್ನು ಸರಿಯಾಗಿ ತೊಳೆದಿಡಬೇಕು. ಹರಿಯುತ್ತಿರುವ ಹೊಳೆ, ನದಿ ಅಥವಾ ಕೆರೆ, ಹೊಂಡ, ಬಾವಿ ಮುಂತಾದವುಗಳಲ್ಲಿ ಈ ಸ್ಪ್ರೇಯರ್ಗಳನ್ನು ತೊಳೆಯಬಾರದು. ಮಿಶ್ರಣ ಪಾತ್ರೆಗಳು ಸ್ಪ್ರೇಯರ್ಗಳನ್ನು ತೊಳೆದು ಕಲುಷಿತ ನೀರನ್ನು ಬಂಜರು ಭೂಮಿನಲ್ಲಿ ಚೆಲ್ಲಬೇಕಾಗ್ತದೆ. ಸಿಂಪರಣೆ ಮಾಡಿದವರು ಸಾಬೂನಿನಿಂದ ಕೈಕಾಲು ಮುಖ ತೊಳೆದು ಬಟ್ಟೆಗಳನ್ನು ಬದಲಾಯಿಸಬೇಕಾಗ್ತದೆ. ಹೆಚ್ಚು ಸಮಯ ಸಿಂಪರಣೆ ಮಾಡಿದ್ದರೆ ಅಂತಹವರು ಸ್ನಾನವನ್ನು ಮಾಡಿ ಮುಂದಿನ ಒಂದು ಕಾರ್ಯಗಳನ್ನು ಕೈಗೊಳ್ಳಬಹುದು. ಕೀಟನಾಶಕಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಾಗ ಆಹಾರ ಪದಾರ್ಥಗಳೊಂದಿಗೆ ಅಥವಾ ಇತರ ಔಷಧಿಗಳೊಂದಿಗೆ ಇಟ್ಟು ಸಾಗಿಸಬಾರದು. ಯಾವಾಗಲೂ ಇವುಗಳನ್ನು ಪ್ರತ್ಯೇಕವಾಗಿಟ್ಟು ಸಾಗಿಸಬೇಕಾಗ್ತದೆ. ಶಿಫಾರಸು ಮಾಡಿದ ಸಮಯದವರೆಗೆ ಸಿಂಪರಣೆ ಮಾಡಿದ ಹೊಲ ತೋಟಗಳಲ್ಲಿ ಜಾನುವಾರುಗಳನ್ನು ಮೇಯಲು ಬಿಡಬಾರದು. ಇಂತಹ ಹೊಲ ತೋಟಗಳಿಂದ ಕಾಯಿಪಲ್ಯ ಹಣ್ಣುಗಳನ್ನು ಕಿತ್ತು ತಿನ್ನಬಾರದು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳಿ ಕೆಲವು ಕೃಷಿ ಗೀತೆಗಳನ್ನು. ಎಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇ

ಕಬ್ಬಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ.